ಏನ ಜಯ ಕವಿ ಏನಂಗಂದ್ರೆ ಕವಿತೆ ಕಟ್ಟನೆ ಕತೆ ಕಟ್ತಾನೆ ಅಮ್ಮ. ನಾನು ಇಮ್ಮ ಬಂದು ಕೇಳ್ದ ಏನು ಕೆಂಡ ಕೊಡು ಅಂತ. ನಾನು ಇರಪ್ಪ ವಸಿ ನೀರ್ ಮನೇಲಿ ಉರಿತಾದೆ ಎತ್ಕೊಂಬಂದು ಕೊಟ್ಟನು ಅಂತಂದಿ. ನನಗೆ ಗೊತ್ತಿಲ್ಲ ಕೆಂಡ ಯಾಕೆ ಅವ ಚೆಂಡ ಅನ್ನೋ ಕೆಂಡ ಅನ್ನೋ ನನಗೆ ಗೊತ್ತಾಗಿಲ್ಲ. ನೀನಂತಲ್ಲ ಕೇಳಿದ್ದು ಚೆಂಡ ಅಲ್ಲಕವ್ವ, ನಾನು ಕೇಳ್ದೆ ಸರಿ ಇಮ್ಮ ಬಂದ್ಬಿಟ್ಟು ನನ್ನನ್ನೇನ ಕೇಳ್ಬೇಕು ಆಯ್ತಾ, ಕೆಂಡ ಕೊಡು ಸುಮ್ನ ಅಂತನ್ ಕಮಲ ಅಲ್ಲಕ್ಕಯ್ಯ ಚೆಂಡ ಕೊಡ್ಲಿಲ್ಲ ಅನ್ನೋ ಸಿಟ್ಗೆ ಕೆಂಡ ಈಗ ಯಾರು ತಗೋದಾರು ಈಗ ಸರಿ ಕಾಲ ಬದ್ಲಾಗ್ಬಿಟ್ಟದೆ. ಈಗ ಕೈಯಾಗೆ ಪಟಕ್ ಅನ್ಸಿದ್ರೆ ಕೆಂಡ ಏನ್ ಬೆಂಕಿನೇ ಬತ್ತದಲ್ಲ ಅಂತದೈತೆ ನಮ್ ಮನೆಯಲ್ಲಿ. ಹೌದಪ್ಪ ಏನಂತಾರ ನೋಡ್ದ ಇಂಗ್ಲಿಷ್ ನಾಗೆ ಹೊಸ ಪದ ಕಲ್ತ್ಕ. ಇವತ್ತು ಪಟಕ ಅಂತ ಹೊಡೆದ್ಬಿಟ್ರೆ ಹತ್ಕೊಂಡ್ಬಿಟ್ಟದೆ ಪಟಕ್ ಅಂತ. ಪಟಕ್ ಬುಡಪ್ಪ ಚಂದಾಗಿ ಹೇಳ್ದೆ ನೀನು. ಈಗ ನನ್ನ ಹತ್ರ ನೀನು ಚೆಂಡ ಇಸ್ಕೊಳಕ್ ಬಂದಿದ್ಯಲ್ಲ ಉಲ್ಟಾ ಹೇಳ್ಬೇಡ. ನೀನು ಇಸ್ಕೊಳಕ್ ಹೋಗಿದ್ದಲ್ಲ ತಗೊಂಡ್ ಏನ್ ಮಾಡಿದ್ಯಾ ಇರವ ವಶಿಯ ನನ್ನ ಹತ್ರ ಬಂದ್ ಕೇಳ್ದ ಇವನು ಆಯ್ತಾ, ನಾನು ಇಲ್ಲ ಅಂತ ಹೇಳ ಕಳಿಸ್ದಿ ವಾಪಸ್ ಬಂದು ನನ್ನೇ ಕೇಳ್ಬೇಕ ಮತ್ತೆ ಮರ್ತ್ಬಿಟ್ಟು ಆಯ್ತಾ. ನಾನು ಏನೇನೋ ಹೇಳ್ತಾನೆ ಇಲ್ಲಿ ಬಿಡಬೇಡ. ಈಗ ಯಾತಕ್ ಚಂಡ ಕೇಳಕ್ ಬಂದಿದ್ದೆ ನೀನು 17 ಮೊದ್ಲು ಅಲ್ಲಕಪ್ಪ ಆಡಮು ಅಂತ ಅದೇನು ಕ್ರಿಕೆಟ್ ಫುಟ್ಬಾಲ್ ಆಗ್ಬೇಕ ನಿಂಗೆ ನಮ್ದು ಏನು ಕೊಕ್ಕೆ ಕೋಲು ಆಮ್ಯಾಕಿಂದ ಲಗೋರಿ ರಾಮಚಂಡು ಭೀಮಚಂಡು ಆಮೇಲೆ ಚಿಣ್ಣಿದಾಂಡು ಆಮೇಲೆ ಏನವಾದ ಬುಗುರಿ ಆಮೇಲೆ ಉಲಿಕಲಾಟ ಇಂಥವ್ ಆಗ್ದ ಅದೆಲ್ಲ ಆಡಿಮಿ ಕಣ. ಈಗ ಸಣ್ಣ ಐಕ್ಲಾಡ ಆಟ ಅದು. ಅದಕ್ಕೆ ಹೊಸಿ ನಾವು ಈ ಟಿ ಬಿ ನಾಗ ಬತ್ತದಲ್ಲವ ಆಕಡೆ ಕೂಡ ಹೋದ್ರೆ ಯಾವ ಪಾಟಿ ದೂರ ಹೋದದು ಚೆಂಡು. ನೀನ್ ಏನ್ ಅನ್ಕಂಡೆ ನೀನು ಜಯಣ್ಣ ಆಯ್ತಾ, ಚೆಂಡ ಹೊಡೆದ್ರೆ ಒದ್ರೆ ಗೋಲು ಅಂತಾರಲ್ಲಪ್ಪ ಕಂಬಿ ಅದ್ರ ಆಟಕ್ಕೂ ಆಚಕೋಟ ಇತ್ತ. ಅದಕ್ಕೆ ನಾವು ಅದೇ ಗೋಲು ಅಂದಾಗ ಗೆಪ್ತಿ ಬತ್ತು ಕಣ್ಣಣ್ಣ. ಏನಪ್ಪ ಈ ಹರಿಕತೆ ದಾಸರು ಒಂದು ಕತೆ ಹೇಳ್ತಾರಲ್ಲ ಹಂಗೆ ಹರಿಕತೆ ದಾಸರು ಒಂದು ಊರ್ಗ ಹೋಗಿ ಏನಣ್ಣ ಹರಿಕತೆ ಎಲ್ಲ ಆದ್ಮ್ಯಾಕೆ ಅವ್ರಿಗೆ ಮನಿ ಕಳಕ್ಕೆ ಏರ್ಪಾಡ್ ಮಾಡಿದ್ರಲ್ಲ ಯಾವ್ದೋ ಛತ್ರದಾಗ ಮನಗಿಸ್ಬಿಟ್ಟಿದ್ರಂತೆ. ಪಕ್ಕದಾಗೆ ಮಕ್ಕಂಡನು ಸುಮ್ಕೆ ಮನಿ ಕಬೇಕಲ್ಲ ಏನು ಒಳ್ಳೆ ನಿದ್ದೆನಲ್ಲಿ ಎದ್ಬಿಟ್ಟು ಬಾಲ್ ಬಾಲ್ ಅನ್ನೋನಂತೆ ಬಾಲ್ ಬಾಲ್ ಚೊಂಡು ಚೊಂಡು ಅನ್ನೋನಂತೆ. ಇವ್ರಿಗೆ ಎಚ್ಚರ ಆಗೋದು ಮತ್ ಸುಮ್ಮನ್ ಮನೆ ಕಳೋರು. ಹಿಂಗೆ ಮೂರ್ನಾಲ್ಕು ಸರಿ ಬಾಲ್ ಬಾಲ್ ಅಂತ ಕೂಗುದ್ನಲ್ಲ ಅವ್ರಿಗೆ ಯಾಕೋ ಬೇಜಾರಾಗಿ ಅವನಿಗೆ ಬಾಲ್ ಬೇಕೇನೋ ಅಂದ್ಬಿಟ್ಟು ತಕಳಪ್ಪ ಬಾಲು ಅಂತ ಕೊಟ್ರಂತೆ. ತಕೋ ಅಂದ್ರಂತ ಅಷ್ಟೇಯ ಅವನ್ ಏನ ಮಾಡ್ಬೇಕು ತ್ಯಾಗದ ಜಾಡ್ಸ್ ಒದ್ಬಿಟ್ಟು ಗೋಲ್ ಅಂದಂತೆ. ಅಂದ್ರೆ ಹರಿಕತೆ ದಾಸರಿಗೆ ಒದ್ರು ಅಂದ್ರೆ ಅವ ಫುಟ್ಬಾಲ್ ಆಟಗಾರನಂತೆ. ಕಮಲಕ್ಕ ಇವನು ಫುಟ್ಬಾಲ್ ಆಡಿ ಹಂಗೆ ಆಗ್ಬಿಟ್ರು ಕಷ್ಟ ಅಲ್ವೇನಿಂದ ಆಚೆ ಹೊಟ್ಟಾಯ್ತಂತಲ್ಲ ಏನ ಇವನ್ ಹೊಡೆದಿದ್ದು ಚೆಂಡು ಟಿವಿನಾಗ ನೋಡಿದ್ ನಾನು ಅದ ತಕೊಂಡು ಮೈದಾನದಲ್ಲವ ಬಯಲು ಅಲ್ಗ ಹೋಗಿ ಆಡಮ್ಮ ಬೊಪ್ಪ ಅಂತ ಕರ್ದಿ ಇವನ್ನ. ಅಲ್ಲ ಕಣ್ ಚಂದ್ರಣ್ಣ ಇದ್ಯಾಕ ಈ ವಯಸ್ಸಲ್ಲಿ ನಿನ್ಗೆ ಫುಟ್ಬಾಲ್ ಆಟ ಅಂತಂದ. ಅವಳು ಕೇಳದ್ಲು ಇಲ್ಲವ್ವ ಅದಕ್ಕೆ ಅದಕ್ಕ ನಾವ್ ಈ ವಯಸ್ಸಲ್ಲಿ ಆಡಬಾರ್ದ ನಾವು ಅನ್ಕೊಂಡು ಹೋಗಿ ಆಡಕ್ ಹೋದ್ಮ ಕಾಲು ಉಳಿಕೊಂಡದ್ ನೋಡು ಒದೆಯಕ್ ಹೋಗ್ಬಿಟ್ಟು. ಅಲ್ಲಿಗೆ ಇದ್ದಕ್ಕಿದ್ದಂಗೆ ನಿಂಗೆ ಆಸೆ ಯಾಕೆ ಬಂತದಿ ಇಲ್ಲಕವ್ವ ಅದೇನು ನಮ್ ಜಯಣ್ಣ ಪ್ಯಾಟೆ ದಿಕ್ಕ ಹೋಗಿದ್ನಂತೆ ಈ ಸ್ಕೂಲ್ ಕಡೆಗೆಲ್ಲ ಬತ್ತಿದ್ರಂತೆ ಮೇಷ್ಟ್ರು ಸಿಕ್ಕಿದ್ರಂತೆ ನೋಡು ಜಯಣ್ಣ ಇಂಥ ದಿನ ನಮ್ಮ ಈ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಡೇನೆಯ ಅದ್ ಹೇಳಿದವ್ರು ಸ್ಪೋರ್ಟ್ಸ್ ಡೇ ಅದೇ ನೀನು ಒಂದ್ ಕಾಲದಲ್ಲಿ ಒಳ್ಳೆ ಆಟಗಾರ ಬಪ್ಪ ನೀನು ಇದು ಅದೇನೋ ಇನ್ಗ್ರೇಷನ್ ಏನಯ್ಯ ಅದು ಇನ್ಗ್ರೇಷನ್ ಅದೇನ ದೀಪ ಹಸ್ತಾರಂತಲ್ಲವಾಗ್ರೇಷನ್ ಅಷ್ಟ ಕಷ್ಟ ಯಾಕೆ ಉದ್ಘಾಟನೆ ಅನ್ನು ಅದ ಮಾಡ್ಕೊಟ್ಬಿಟ್ಟು ಜಯಣ್ಣ ನೀವು ಕ್ರಿಕೆಟ್ ಆಡ್ತಾ ವೈಕ ಅವ್ ಬೋಲ್ ಮಾಡ್ತವೆ ನೀವು ಬ್ಯಾಟ್ ಇಟ್ಕೊಂಡು ಹೊಡೀರಿ ಅಂತ ಹೇಳಿದ್ರಂತೆ. ಅದು ಬಂದು ನನಗೆ ಹೇಳ್ತಿದ್ದ ಅದಕ್ಕೆ ನಾನು ವಶಿ ಪ್ರಾಕ್ಟೀಸ ಮಾಡ್ಕೊಂಡ್ಬಿಟ್ರೆ ನಾನು ಯಾವ್ದಾರು ಸ್ಕೂಲ್ ಕರೀತಾರೆ ಅನ್ಬಿಟ್ಟು ನಾನು ಫುಟ್ಬಾಲ್ ಕೇಳ್ಕೊಂಡು ಹೋಗಿ ನೋಡಿದ್ರೆ ಕಾಲು ಉಳ್ಕೋಯ್ತು ಕಾಲು ಉಳ್ಕೋಯ್ತು ಕವ್ವಾ ಹೋಗಿ ಒದ್ಯಕ್ಕೆ ಒಳಗೆ ಉಳಿಕೊಂಡಿರ್ಬೇಕು ಅವ್ನ್ಗ. ಅಯ್ಯಕಯ್ಯ ಬಾಲು ಪ್ರಾಕ್ಟೀಸ್ ಮಾಡಿದಾಗ ಉಳ್ಕಸ್ಕೊಂಡ ಪೈನೇನ್ ಮ್ಯಾಚ್ ಅಯ್ಯ ಏನಾದ್ರೆ ಯಾರು ಆಡದ್ರು ಮ್ಯಾಚ ಸರಿ ಹುಳುಕ್ ತಗಸ್ತಾ ಹೇಳು ಹೂಕವ್ವ. ನಮ್ ಕೆಂಪಮ್ಮ ಇರ್ನಿಲ್ವಾ ದೊಡ್ಡಟ್ಟಿ ಕೆಂಪಮ್ಮ, ಅಲ್ಲಿ ಹೋಗ್ಬಿಟ್ಟು ಹೊಸಿ ಎಕೈ ಎಣ್ಣೆ ಬೆಳಿಗ್ಗೆ ತಕೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ತಿಕ್ಕಸ್ಕೊಂಬಂದಿನಿ ಹೊಸಿ ಸುಮಾರಾಗದೆ ಊತ ಕಡಿಮೆ ಆಗದಕ್ಕವ. ಒಂದ್ ಕಾಲ ತಾನೇ ಉಳ್ಕಿರೋದು, ಇನ್ನು ಎರಡ್ ಕಾಲ ತೆಗ್ದೇ ಬೇಡ, ಇನ್ನೊಂದ್ ಕಾಲಲ್ಲಿ ಆಡುವಂತ ಬಿಡು. ಚೆನ್ನಾಗ್ ಹೇಳ್ದೆ ಬಿಡು ನೀನು. ಒಂದ್ ಕಾಲ್ ಫುಟ್ಬಾಲ್, ಇನ್ನೊಂದ್ ಕಾಲ್ ನಿನ್ಗೆ ನೀನೇ ಹೇಳ್ದ ಇಲ್ಲ ಅಂದ್ರೆ ಗೋಲ್ ಕೀಪರ್ ಆಗುವಂತ ಬಿಡಣ್ಣ. ಅದಕ್ಕೇನ್ ಬಾಲ್ ತಡೆದ್ರೆ ಸಾಕು, ಅದಕ್ಕೂ ಬದಿಬೇಕಯ್ಯ. ಇಲ್ಲ ಎಷ್ಟು ಸಾಕು, ಎಷ್ಟು ಬಿಡದ ಕೈಯಾಗ ಎಸ್ತ್ರು ಸಾಕು. ನೀನು ಹೋಗ್ಸಕ್ಕೆ ಕುಂತಿದ ಬಿಡು. ಹಂಗಲ್ಲ ಈಗ ಯಾಕಾರ ಮಾಡ್ತಾರಪ್ಪ ಈ ಕ್ರೀಡಾ ದಿನ ಅಂತ. ಈಗ ನೀನು ಅದೇನೋ ಈ ಸ್ಕೂಲ್ನಾಗ ಇದ ಅದೇನೋ ಅದೇನವ ಘಾಟ್ನೆ ಊದ್ಘಾಟ್ನೆ ಅದ ಮಾಡಕ್ ಹೋಗೋದು ನೀನು ಹೊಸಿ ಓದೋದು ಪದದು ಮಾಡ್ತಿದ್ದೀ ತಿಳ್ಕೊಂಬಿಟ್ಟಿದ್ದೆ ನೀನು ಅದ ವಶಿಯ ಹೇಳು ನಮ್ಗ. ಈಗ ದೇಹದ ಎಲ್ಲಾ ಅಂಗಾಂಗಗಳಿಗೂ ವ್ಯಾಯಾಮ ಆದ್ರೆ ಮನ್ಸು ಚೆಂದಾಗಿರ್ತೈತಂತೆ. ಅದೇನೋ ಹೇಳ್ತಾರೆ ಆಂಗ್ಲ ಭಾಷೆ ನಂಗೆ ಗೊತ್ತಿಲ್ಲ. ಏನು ಒಳ್ಳೆ ಆರೋಗ್ಯ ಇರೋ ದೇಹದಾಗೆ ಒಳ್ಳೆ ಆರೋಗ್ಯವಾಗಿರೋ ಮನ್ಸಿರ್ತೈತಂತೆ. ಅದು ಈ ಆಟ ಆಡೋದ್ರಿಂದ ಮನ್ಸಿಗೆ ಬರ್ತದಂತೆ. ಆಮೇಲೆ ಅನ್ಕ ಹಂಗೆ ಈಗ ಹಿಂದೆಲ್ಲ ನಾವು ಒಂದ್ ಗೋದಮಟ್ಟೆ ಇಟ್ಕೋಬಿಟ್ಟು ಹಿಂದ್ಗಡೆಗೆ ಒಬ್ಬನ್ ಕೂರಿಸ್ಕೊಬಿಟ್ಟು ಗೋದಮಟ್ಟೆ ಎಳಕ ಓಡಾಡ್ತಿರ್ಲಿ ಅದು ಆಟವೆ. ಹಳೆ ಸೈಕಲ್ ಚಕ್ರ ಸಿಕ್ಕ್ರೆ ಕಡ್ಡಿಯ ತಕ್ಕೊಂಡು ಗುಯ್ ಅನ್ನಿಸ್ಕೊಂಡು ಹೋಯ್ತಾ ಇದ್ನಿಲ್ವಾ. ಈಗ ಏರೋಪ್ಲೇನ್ ಮೇಲೆ ಹೋದ್ರು ಆ ಸುಖ ಸಿಗುದಿಲ್ಲ ಬಿಡು. ಅದು ಅಂದ್ರ ಹಳ್ಳಿ ಆಟಗಳು ಚೆಂದಾಗಿ ಇರ್ತವೆ, ಆದ್ರೆ ಈಗ ಅವೆಲ್ಲ ಆಟ ಅಲ್ಲ ಅಂತ. ಇನ್ನೊಂದ್ ಏನ್ ಗೊತ್ತಾ, ಈಗ ಅಂತ ಆಟ ಆಡ್ತೀವಲ್ಲಪ್ಪ, ಈಗ ಆಟ ಆಡಿದಾಗ ಮೊದಲನೇದೇನು ಎಲ್ಲ ಕೂಡ್ಕೊಂಡು ಆಡ್ತೀವಿ, ಆಮೇಲೆ ಅದರಲ್ಲೇ ಒಬ್ಬ ನಾಯಕ ಆಯ್ತಾನೆ. ಆಮೇಲೆ ಆಟ ಆಗುವಾಗ ಇನ್ನೊಬ್ಬನ್ನ ಏಯ್ ಚೆನ್ನಾಗ್ ಆಡಿರ್ಲ ಚೆನ್ನಾಗ್ ಆಡಿರ್ಲ ಅಂತ ಹೇಳ್ತಾನೆ, ಅಂದ್ರೆ ಉರಿದುಂಬಿಸ್ತಾನೆ ಇಲ್ವಾ. ಏನೋ ಸೋತ್ ಬಿಟ್ರು ಅಂದ್ರೆ ಎಲ್ಲಾರು ಸೇರ್ಕೊಂಡು ಒಬ್ರಿಗೊಬ್ರು ಸಮಾಧಾನ ಮಾಡ್ತಾರೆ, ಗೆದ್ದಾಗ ಎಲ್ಲ ಖುಷಿ ಪಡ್ತಾರೆ. ಅಂದ್ರೆ ಇವೆಲ್ಲ ಆಟದಲ್ಲಿ ಸಾಧ್ಯ ಅಂತ. ಅಂದ್ರೆ ಪರಸ್ಪರ ಒಟ್ಟಿಗಿರೋದು, ಒಂದಾಗಿ ಹೋರಾಟ ಮಾಡೋದು, ಗೆಲ್ಲೋದು. ಈಗ ಎಲ್ಲ ಐಕುಳುಗಳು ಕೈಯಲ್ಲಿ ಬಂದ್ಬಿಟ್ಟದಲ್ಲ, ಅದ್ರಾಗೆ ಆಟ ಆಡ್ತವೆ. ಯಾರು ಜೊತೆಗಾರಿರೋಕಿಲ್ಲ, ಯಾರು ಇರುವುದಿಲ್ಲ. ಹಂಗಾಗಿ ಅವು ಒಂಟಿಯಾಗೆ ಆಟ ಆಡ್ತವೆ, ಒಂಟಿಯಾಗೆ ಇರ್ತವೆ, ಯಾರ ಜೊತೆನೂ ಬೆರೆಯುವುದಿಲ್ಲ. ಮನ್ಸು ಸರಿಯಾಗಿ ಅಭಿವೃದ್ಧಿ ಆಗಕ್ಕಿಲ್ಲ, ದೇಹ ಮೊದಲೇ ಆಗಕ್ಕಿಲ್ಲ. ದೇಹ ಆಯ್ತದ ಜಾಸ್ತಿ ಆಗೋಯ್ತ, ಜಾಸ್ತಿ ಆಯ್ತದೆ. ಕುಂತಲ್ಲೇ ಕುಂತೀರಿ ಇನ್ನೇನಾದದಪ್ಪ ಒಳ್ಳೆ ಮಾತಾಡ. ಸ್ಪೋರ್ಟ್ಸು ಯಾಕೆ ಆಡೋದು ನೀನೇ ಹೇಳ್ನಿಲ್ವಾ? ದೇಹ ಅಂಗಾಂಗಗಳು ಅಂತ ಹೇಳ್ದಲ್ಲ ಅದೆಲ್ಲ ಚೆನ್ನಾಗಿರ್ತವೆ ಅಂತ ಅನ್ಕೊಂಡು ನೋಡು. ನಾನು ಎಷ್ಟು ಚೆಣಪಾಗಿವ್ನಿ. ನೀನು ಹೊಸಿ ಓದೋದು ಪದೋದು ಮಾಡೋದ್ರಿಂದ ನೀ ಕುಂತು ಕುಂತು ಸ್ವಲ್ಪ ಓದ್ದೇ ಇದ್ರೆ ಸಣ್ಣಗಿರ್ತೀವ ಅಲ್ಲಕ್ಕವ. ಹೊಲ ಗದ್ದೆಲ್ ಹೋಗಿ ಕೆಲಸ ಮಾಡ್ಬೇಕವ್ವ, ನಾವು ಹೋಗಿ ಮಾಡೋದಿಲ್ವಾ? ಈಗ ನೇಗ್ಲಿಗಿಲ್ ಹಿಡಿಯೋ ಹೊಸಿ ಕಷ್ಟ ಆಗೋದಿಲ್ವವ? ಪಾದವ ಮಣ್ಣ ಮೇಲೆ ಊರ್ಬೇಕು ಆಯ್ತಾ, ಆಗ ದೇಹ ಚೆನ್ನಾಗಿರ್ತದೆ. ಅದು ಹಿಂದಿನ ಕಾಲದಾಗೆ ಒಂದ್ ಮನೆ ನಂಗೆ ಹಿಂಗೆ ಎರಡು ಮಕ್ಳಿದ್ವಂತೆ, ಅವ್ರ ಮನೆ ನಂಗೆ ಆಯ್ತಾ, ಒಬ್ಬ ಓದನಂತೆ ನೀವ್ ಹೇಳ್ತಾವನಲ್ಲ, ಇನ್ನೊಬ್ಬ ಕೆಲ್ಸ ಮಾಡವ. ಈಗ ಅವ್ಗೆ ಕೆಲ್ಸ ಮಾಡೋನ್ಕಂಡ್ರೆ ಬಹು ಇಷ್ಟ, ಯಾಕೆಂದ್ರೆ ಕಷ್ಟ ಬಿದ್ದು ದುಡಿತಾನೆ ಅಂತ. ಇವನು ಒಂದೇ ಕಡೆ ಕುಂತ್ಕೊಂಡಿರ್ತಾನೆ ಅಂತ. ಯಾರು? ಮಗ. ಅಪ್ಪ ಒಂದು ಪರೀಕ್ಷೆ ಮಾಡುಮ ಅಂತ ಹೇಳಿ ಅವ್ವ ಕಾಸು ಮಡಗಿದ್ಲಂತೆ ಬೆಣ್ಣೆ. ಕಾಸಿದ ಬೆಣ್ಣೆನ ತಕಬಂದು ಇಬ್ರು ತಲೆ ಮೇಲೂ ಮಡಗದ್ಂತೆ. ಯಾರ ತಲೆ ಮೇಲೆ? ಮಕ್ಕಳ ತಲೆ ಮೇಲೆ. ಈ ಕೆಲಸ ಮಾಡೋನ ತಲೆನಲ್ಲಿ ಬೆಣ್ಣೆ ಹಂಗೆ ಇತ್ತಂತ ಮುದ್ದೆ. ಈ ಓದೊಂದು ತಲೆನಲ್ಲಿ ಕರ್ಗೋಗ್ಬಿಡ್ತಂತ ಹಂಗೆ. ಆಗ ಅಪ್ಪ ಹೇಳದಂತೆ, ನೋಡು ಅಮ್ಮಿ, ಇವನು ದೈಹಿಕವಾಗಿ ಶ್ರಮ ಪಡ್ತಾನೆ, ಹಂಗಾಗಿ ಮೈ ಗಟ್ಟಿಯಾಗದೆ, ಮೈ ಬಿಸಿಯಾಗಿರ್ತದೆ, ಬೆಚ್ಚಗದೆ. ಇವನು ತಲೆ ಕೆಲಸ ಕೊಡ್ತಾನೆ, ಹಂಗಾಗಿ ತಲೆ ಬಿಸಿಯಾಗದೆ ಅಂದ್ರೆ ಇಬ್ರು ಕೆಲಸ ಮಾಡ್ತಾವ್ರೆ, ಒಬ್ರು ದೈಹಿಕವಾಗಿ ಶ್ರಮ ಪಡ್ತಾವ್ರೆ, ಇನ್ನೊಬ್ಬ ಮಾನಸಿಕವಾಗಿ ಶ್ರಮ ಪಡ್ತಾವ್ನೆ. ಇಬ್ರು ಒಂದೇ ತರ ಕಾಣು, ಬೇಕಾದ್ರೆ ಅದೇ ಮುದ್ದೆ ತಗೋಗಿ ಇವನ್ ಮೈ ಮೇಲೆ ಮಡ್ಗು ಕರ್ಗ ಇಳಿದು ಬಿಡ್ತದೆ ಅಂದಂತೆ. ಹಂಗೆ ಎರಡು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬಿಡಪ್ಪ, ನೀ ಒಳ್ಳೆ ಕಥೆಯ ಹೇಳ್ದೆ. ಈಗ ಅಂದ್ರೆ ಈಗಿನ ಕಾಲದ ಮಕ್ಕಳುಗಳು ಸರಿಯಾಗಿ ಆಟವಾಡದೆ ಬೇರೆ ಬೇರೆ ತರ ಎಲ್ಲ ಮಾಡ್ಕೋಬಿಟ್ಟು ಚಿಕ್ಕ ವಯಸ್ಸಿನಾಗೆ ಬೊಜ್ಜ ಬೆಳೆಸ್ಕೊಬಿಟ್ಟಿರ್ತಾರೆ. ಅದಕ್ಕೆ ಕಣಪ್ಪ ಪ್ರಧಾನ ಮಂತ್ರಿಗಳು ಹೇಳಿದ್ದು ಏನಂತ, ಆಟವಾಡಿ ಆಟವಾಡಿ ಅಂತ ಹೇಳಿ. ಅದೇನೋ ಹಿಂದಿನಾಗ ಹೇಳ್ತಾರಲ್ಲವ, ಖೇಲೋ ಖೇಲೋ ಇಂಡಿಯಾ ಹೇಳುದ್ರಲ್ಲ ಅವರೇ, ಆಟ ಆಡು ಭಾರತ, ಆಟ ಆಡಿ ಚಂದಾಕಿ ಆರೋಗ್ಯವಾಗಿರಿ, ಚಿಕ್ಕ ವಯಸ್ಸಿನಾಗೆ ಬೊಜ್ಜ ಬೆಳೆಸ್ಕೋಬೇಡಿ ಅಂತ. ಒಂದ್ಸಲಿ ಬಂದ್ಬಿಟ್ರು ಬಿದ್ದೋಯ್ತು. ಹಿಂದಿನ ಕಾಲದಾಗೆಲ್ಲ ಎಲ್ಲಿತ್ತವ, ಉಡಿಕೊಂಡ್ರುವೆ ಮಾಂಸ ಮೈಯಾಗೆ ಇದು ಕೊಬ್ಬು ಸಿಕ್ತಿರ್ನಿಲ್ಲ. ಆದ್ರೂ ಈಗ ಪ್ಯಾಟೆಗೆ ಹೋಗಿದ್ದೆ ಕಣಣ್ಣ, ಈ ಪ್ರೈಮರಿ ಸ್ಕೂಲ್ ಅಲ್ಲೇ ಐಕುಳುಗಳು ಹೆಂಗವೆ ಗೊತ್ತಾ, ಶಿಶು ವಿಹಾರ ಎಲ್ಲ ಹೋಯ್ತವ. ಪ್ರೈಮರಿ ಸ್ಕೂಲ್ ಅಂದ್ರೆ ಒಂದ್ರಿಂದ ನಾಲ್ಕು ಅನ್ಕೋ, ಅಲ್ಲಿ ಹೋಗಿದ್ದೆ ಕಣಣ್ಣ, ಯಾವ ತೆಳ್ಗೆ ಇಲ್ಲಕಪ್ಪ, ಎಲ್ಲ ಗುಂಡ್ಕೊಂಡ್ಕವೆ. ನಾನು ಮೇಸ್ಟ್ರನ್ನ ಕೇಳ್ದೆ ಇವೇನು ಆಟ ಆಡೋದಿಲ್ವೇ ಅಂತ. ಅದಕ್ಕೆ ಅವ್ರು ಅಂದ್ರು ಆಟ ಆಡಕ್ ಜಾಗ ಇಲ್ಲದೆ ಜೈನವ್ರೆ, ಇಲ್ಲಿ ಈ ಸ್ಕೂಲೇ ಚಿಕ್ಕದು, ಹಂಗಾಗಿ ಒಂದು ಸಣ್ಣ ರೂಮ್ನ ಕುಂಡ್ರಸ್ಕೊಂಡು ಕಪ್ಪೆ ನೆಗದಂಗೆ ನೆಗಸ್ತೀವಿ ಅಷ್ಟೇ ಆಟ ಇವಕ್ಕೆ ಅಂತ. ಅಂದ್ರೆ ದೊಡ್ಡದು ಇದಿರ್ಬೇಕು ಮೈದಾನ, ಕ್ರೀಡಾಂಗಣ ಇರ್ಬೇಕು, ಅಲ್ಲಿ ಆಟ ಆಡ್ಬೇಕು, ಎಲ್ಲರ ಜೊತೆ ಸೇರ್ಕೋಬೇಕು. ಅದ್ ಯಾರೋ ಪುಣ್ಯಾತ್ತುಮರು ಹೇಳ್ತಿದ್ರಂತೆ ಕಪ್ಪು, ಆ ತರ ಬೆಳೆದ ಮಕ್ಳಿರ್ತಾವಲ್ಲ ಮುಂದೆ ದೊಡ್ಡವಾದ್ಮೇಲೆ ಜೀವನದಾಗ ಏನೇ ಕಷ್ಟ ಬಂದ್ರು ಎದುರಿಸ್ ನಿಂತ್ಕೋತಾವಂತೆ. ಈಗ ನಾವು ಕೇಳ ಏನೋ ಕೆಲಸ ಮಾಡ್ತಿರ್ತವೆ, ಕೆಲಸದಿಂದ ತೆಗೆದಾಕ್ಬಿಟ್ರೆ ಹೋಗಿ ಸತ್ತೋಗ್ಬಿಡ್ತೀನಿ ಅಂತ ಹೋಯ್ತವೆ. ಅಲ್ಲ ಈ ಚಿಕ್ಕ ವಯಸ್ಸಿಂದಲೇನೆ ಅದೇನೋ ಅಂತಾರಪ್ಪ, ಇಂಗ್ಲಿಷ್ನಾಗ ಏನಂತಾರವ ಆಟ ಆಡೋರ್ಗೆ ಏನಂತಾರೆ, ಸ್ಪೋರ್ಟ್ಸ್ ಪುಳ್ವರ್. ಏನೋ ಪುಳ್ವರ್ ಗೊತ್ತಿಲ್ಲ ಕಣ್ಣ, ಇದು ಇಂಗ್ಲಿಷ್ ಅಲ್ಲಿ ಅಂಗಲೋ ಹೇಳೋದು ಏನೋ ಗೊತ್ತಿಲ್ಲ ಪುಳ್ವರ್ ಅಂತ. ಏನ್ ಪುಳ್ವರ್ ಅಂದ್ರೆ ಅದೇನ ಹೇಳ್ದಲ್ಲ ಆಟ ಆಡ್ತಾರಲ್ಲ ಅವ್ರನ್ನ. ಅಲ್ಲ ತಡಿಯ ನೀನ್ ಎಂತದ ಪದ ಹೇಳಿ ಹೇಳಿ, ಅದು ಏನೋ ಮಾತಿನ ಬದಲಾಯಿಸ್ಕೊತೀನಿ. ಪ್ಲೇಯರು, ಓಹ್ ಪ್ಲೇಯರು ಕಂಡ, ನಾನು ಪುಳಿಯೋಗ್ರೆ ಅಂತ ಯೋಚನೆ ಮಾಡ್ತಾ. ಬರೀ ನೀನು ಬರೀ ಅಡುಗೆ ಮಾಡದೆ ನಿನಗೆ ಜ್ಞಾನ ಕಣ, ನೆನ್ನೆ ತಿನ್ಕೊಂಡ್ ಬಂದಿರ್ಬೇಕಲ್ಲ ಹೋಗ್ಬಿಟ್ಟು ಮೇಲ್ಕೋಟ್ಗೆ ಹೋಗಿದ್ದ ಪುಳಿಯೋಗ್ರೆ ತಿನ್ಕೊಂಬರಕ್ಕಪ್ಪ. ನಾನು ಹೋಗಿಲ್ಲ, ಅಬಾ ಹೇಳ್ತಿರೋದು ಎಲ್ಲಿ ಕಾಲು ಉಳ್ಕಸ್ಕೊಂಡ್ ಕೂತವನಲ್ಲ ಇನ್ನೆಲ್ಲಿ ಹೋಗೋದು. ಅಲ್ಲ ಕಣವ ಏನೋ ಒಂದಲ್ಲ ಪುಳ್ವರ್ ಸ್ಪೋರ್ಟ್ಸ್ ಮ್ಯಾನ್, ಅವ್ರಿಗೆಲ್ಲ ಒಂದು ಇದಿರ್ತದಂತೆ ಮನ್ಸು, ಈ ಸ್ಪಿರಿಟ್ ಅಪ್ಪ ಏನ ಇಸ್ಪಿರಿಟ್. ಅದೇ ಇಸ್ಪಿರಿಟ್ ಅನ್ಕೊಂಡ್ಬಿಟ್ಟಿ, ಅದೇ ಜ್ಞಾನ ನಿಂಗೆ. ಓಲಿ ಹೇಳಪ್ಪ ಮುಂದೆ. ಆಯ್ತು ಬಿಡು, ಈಗ ಆಟ ಆಡೋದಂಗಿರ್ನಿ. ಈಗ ಗೌರಿ ಹಬ್ಬ ಗಣೇಶನ ಹಬ್ಬ ಬತ್ತದಲ್ಲ, ಇನ್ನೇನು ನಾಳಿದ್ದೆ ಕಯ್ಯ, ಅದಕ್ಕ ಏನವ ಸಿದ್ಧತೆ ಗೌರಿ ಹಬ್ಬಕ್ಕ? ಗೌರಿ ಹಬ್ಬಕ್ಕೆ ಕಣ್ಣ ಗೌರಿ ತಗೊಂಬರ್ಬೇಕು, ಬತ್ತೀನಿ ಕಮಲಕ್ಕ ನಿನ್ ಜೊತೆ ಆ ಮುಂದಿನ ಕೆರೆಗೆ ಹೋಗ್ತಾರ ಅಂದ. ಈಗ ಕಾಲು ಉಳ್ಕೋಯ್ತು, ನಾಟಕ ಆಡ್ತಾ ಕುಂತ. ಕಾಲು ಉಳ್ಕೋಗ್ಲಿ ಬಿಡು ಜಯಣ್ಣ, ಈಗ ದುಂಬು ಧೂಳು ಎಲ್ಲ ಹೊಡಿತಿದ್ದಿ ಎಲ್ಲ ಆಯ್ತಲ್ಲ, ನಮ್ಕೊಂಡ್ ಕೂತ್ಕೊಂಡ್ರ ಆಯ್ತು, ನಾಳೆ ದಬ್ಬ ಇಟ್ಕೊಂಡು ಈಗ ಹೊಡಿಯೋದು. ಚೆಂಡು ಚೆಂಡು ಸಿಕ್ತಲ್ಲ, ನಾನ್ ಮೈದಾನ ದಿಕ್ ಹೋಯ್ತಿದ್ದಿ, ನಮ್ಮ ಮನೆ ಹಬ್ಬ ಇದ್ಯಾಕ ಚೆಂಡು ಹಿಡ್ಕೊಂಡ್ ಹೋದಯ್ಯಿ, ಬಾಯಲ್ಲಿ ಮನೇಲಿ ಕೆಲಸ ಆದೆ ಅಂತ ಅಂದ್ಲು. ಆಯ್ತಾ, ನಾನು ಹಂಗ ಅವಳ ಮಾತು ಕೇಳಿ ದುಂಬು ಧೂಳು ಹೊಡ್ಕೊಂಡು ಮನೆಗಿನ ತೊಳ್ಕೊಟ್ಟಿದ್ರೆ ಕಾಲಾರು ನೆಟ್ಗಿರ್ತಿತ್ತು ಕಡುಬಾದ್ರೂ ಯೋಚನೆ ಇಲ್ಲ ಬಿಡವ್ ಕೆಂಪಿಯವಳಲ್ಲ ಅಲ್ಲೋಯ್ತಾನೆ ಬಿಡಪ್ಪ. ನಿನಗೆ ಯಾರು ಒಬ್ರು ಜಿಮ್ ಕಾಯ್ತಾರೆ ಕಣ, ಅಯ್ಯೋ ಒಬ್ರು ನೆಚ್ಕೊಂಡಿರಕ್ಕಾದ ಜಯಣ್ಣ ಜಿಮ್ದಲ್ಲಿ. ಅಲ್ಲ ಕವ್ ಈ ಕಿತ ಅದೇನೇನೋ ಹೇಳ್ತಿದ್ದಲ್ಲ ನೀನು, ಏನೋ ಪರಿಸರ ಸ್ನೇಹಿ ಗಣಪ ಅಂತ ಮಾರ್ತಾವ್ರ ಕಣ್ಣಿ ಮಾಡ್ಕತ್ತಿದ್ದೀನ್ ತಡಿ, ಪಿಲಾಸ್ಟರ್ ಆಪು ಏನೋ ಬರ್ತದಲ್ಲ ಏನೋ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತು ಬೇಡ ಅಂತ ಅದ ಮಡ್ಗಂಗಿಲ್ವಂತ ಕಣ್ಣ. ಫೈನ್ ಆಗ್ತಾರಂತೆ ಅದು, ಮಣ್ಣ ಕರಗುದಿಲ್ವಂತೆ, ಅದೇನೋ ಇಸಾ ಅಂತೆ. ಇನ್ನೊಂದ್ ಕಿತ ಹೇಳೋವಾದ್ರೆ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಚೆನ್ನಾಗಿ ಉಳ್ತದೆ ಓದ್ಕೊಂಡವಳೆ ನನ್ನಂಗ್ ನಿನ್ನಂಗೆ ಸ್ಕೂಲ್ಗೆ ಹೋಗ್ದಲೆ ಇಷ್ಟಾರು ಕಲ್ತೀವಿ ಅವಳು ಮುಂದಿನ ಬೆಂಚ್ನ ಕುಂತ್ಕ ಓದ್ಕೊಂಡಿರೋಳು. ಈಗ ನಾವೇನಾರು ಈ ಸ್ಕೂಲ್ ಊಟೋಗ್ಬಿಟ್ಟಿದ್ರೆ ಜಯಣ್ಣ ನಮ್ ಹಿಡಿಯಕ್ ಆಯ್ತಿರ್ ನಮ್ ಇಂಗ್ಲೀಷು ಅದೇನೋ ಪ್ರಪಂಚದಾಗ ಪ್ರಶಸ್ತಿ ಗಿಸಸ್ತಿ ಬಂದ್ಬಿಡೋದು ನಮ್ಗೆ ನಮ್ ಇಂಗ್ಲೀಷ ಕೇಳ್ಬಿಟ್ಟಿದ್ರೆ ಗಿನ್ನೆಸ್ ದಾಖಲೆ ಅದು ನೀರಲ್ಲಿ ಮುಳುಗ್ಸಿದ್ರೆ ಮೀನು ಕಪ್ಪೆ ಎಲ್ಲ ಸತ್ತೋಯ್ತವಂತೆ ರಾಸಾಯನಿಕದಿಂದ. ಅದಕ್ಕೆ ಬೇಡ ಈ ಸತಿ ಪರಿಸರ ಸ್ನೇಹಿ ಗಣಪ ಇಡುಮ ಅಂತ ಎಲ್ಲ ನಮ್ ಸಂಘದಲ್ಲೆಲ್ಲ ಮಾತಾಡ್ಕೊಂಡು ನೀನ್ ಗಣಪತಿಗೆ ಹೋದೆ ಗೌರಿ ದೇಳ ಈಗ ಅರಸನದ್ ಗೌರಿ ಅಂತ ಕುಂದ್ರಸೋದಿಲ್ವೇ ಅರಸನದಾಗೇನು ಕಲ್ಬೆರಕೆ ಇಲ್ವೇ ಅಲ್ಲ ಕಣ್ಣ. ಈಗ ಅದು ಪರಿಸರ ಸ್ನೇಹಿ ಗೌರಮ್ಮ ಬಂದೈತೆ ಅದಕ್ಕೊಂದು ಕುಂಡ ಕೊಟ್ಟಾರಂತೆ ಹಬ್ಬ ಆದ್ಮೇಲೆ ಅದನ್ನ ಕುಂಡದಲ್ಲಿ ಇಟ್ಬಿಟ್ಟು ನೀರ್ ಹಾಕೋದು ಅವರೇ ಗೊಬ್ಬರ ಕೊಡ್ತಾರೆ ಇಲ್ಲ ನಮ್ಮ ಅಟ್ಟಿಲೆ ಇರಲ್ವೇ ಗೊಬ್ಬರ ಒಂಚೂರು ಹಾಕೋದು ಮೇಲಸಿ ಮಣ್ಣು ಹಾಕೋದು ಅಲ್ಲಿ ಗಿಡ ಬತ್ತದಂತೆ ಹೂವಿನ ಗಿಡ ಸಸಿ ಹಾಕ್ಬಿಡೋದು ನಾವ್ ಹಾಕೋಂಗಿಲ್ಲ ಅವರು ಮಣ್ಣಲ್ಲೇನೆ ಹೂವಿಂದು ಬೀಜ ಹಾಕ್ಬಿಟ್ಟು ಗೌರಮ್ಮನ ಮಾಡವ್ರೆ ಗಣಪನ್ನು ಮಾಡವ್ರೆ ಎಲ್ಲ ಮಿಕ್ಸ್ ಮಾಡಿ ಎರಡು ಕುಂಡ ಕೊಡ್ತಾರೆ ಬುಡವ ಗೌರಿನ ಒಂದ್ ಕುಂಡದಲ್ಲಿ ಇಡೋದು ಗಣಪತಿನ ಒಂದ್ ಕುಂಡದಲ್ಲಿ ಇರೋದು. ಅಣ್ಣ ಎಲ್ಲಿ ಮುಂದಿನ ಕೇರಿಲಿ ನಿಂಗಿನೇ ಮಾಡ್ತಾ ಇರೋದು ಅದನ್ನ ತಗೊಂಬಂದ್ ಮಾಡ್ತಾವಳೆ ನೀನೇನ್ ಬೇರೆ ಊರ್ಗೇನು ಹೋಗ್ಬೇಕಾಗಿಲ್ಲ ಹಂಗ ನಮ್ಮೊಂದ್ ಪಾಠ ಇಡ್ಕೊಂಡು ಹೋದ್ರೆ ಸಾಕವ ಪಾಠ ಅವರೇ ಕೊಡ್ತಾರೆ ನೀ ದುಡ್ಡು ಕೊಡ್ಬೇಕಷ್ಟೇ ಹಂಗಂತ ಎಲ್ಲ ಫ್ರೀ ಫ್ರೀಗೆ ಇಲ್ಲ ಅದೊಂದು ಕೊಡೋದಿಲ್ಲ ಇವನು ದುಡ್ಡು ಕೊಡ್ಬೇಕವ್ವ ಮತ್ತೆ ಏನ್ ಅವ್ರಿಗೆ ಹಂಗೆ ಬಂದತ್ತ ಅಪಾರ ಅಪಾರ ಏನಿಲ್ಲ ಕಣ್ಣಣ್ಣ ಸ್ವಲ್ಪನೇ ಅಂತೆ ಬಾದಕ್ಕೆ ಹೋಗಿ ನೋಡ್ಕೊಂಬರ ಹೆಂಗೆ ಚಂದ ಯೋಚನೆ ಮಾಡವ್ರೆ ನೋಡು. ಈಗ ನಾವೇನ್ ಮಾಡ್ತೀವಿ ಗೌರಿಯ ಗಣಪತಿಯ ಕುಂದ್ರಸ್ಬಿಟ್ಟು ಆಮ್ಯಾಕಿಂದ ತಕ ಹೋಗಿ ಇರೋ ಬರೋ ನೀರ್ಗೆಲ್ಲ ಅದನ್ನ ಹಾಕಿ ಅದ್ ಸರಿಯಾಗಿ ಕರಗದಲೆ ನೀರು ಹಾಳ್ ಮಾಡ್ಕೊಂಡು ಪರಿಸರವೂ ಹಾಳ್ ಮಾಡ್ತೀವಿ. ಇಲ್ಲಂಗಲ್ಲ ಬಕೆಟ್ ಇರ್ತೈತೆ ಗೌರಿ ಗಣಪತಿನ ಇರ್ತದೆ ಪೂಜೆ ಮಾಡೋದು ಗೊಬ್ಬರ ಹಾಕ್ಬಿಟ್ರೆ ಗಿಡ ಆಯ್ತದೆ ಇಲ್ವಾ ಹೂ ಸಿಗ್ತದೆ ಪೂಜೆಗೆ. ಅವ ನೀನೇನೋ ಬೆಲ್ಲದ್ದು ಅಂತಿದ್ದಲ್ಲ ಅದನ್ನ ಸಿ ಹೇಳವ ಹೋದ ವರ್ಷದ ಮರ್ತ್ ಬಿಡ್ತೇಣ್ಣ ನೀನು ಮಂಡ್ಯದಿಂದ ತಕೊಂಬಂದಿದ್ದಲ್ಲ ಅಣ್ಣ ನಾವಿಬ್ರು ಕೇಳಲಿಲ್ವೇ ನಮ್ಗೆ ಯಾಕೆ ತರ್ಲಿಲ್ಲ ಅಂತ ಮುರ್ಕೊಂಬಿಡ್ಲಿ ಹೊಸಿ ಅಂತ ಕೇಳಿದ್ನೀ ಸೊಂಡ್ಲು ಮುರ್ಕೊಂಡು ತಿನ್ಲ ಅನ್ಲಿಲ್ವೇ ಕೇಳದ್ನಲ್ಲವ ಯಾಕಂದ್ರೆ ಯಾಕಲ್ಲಿ ನೀರ್ಗೀರ್ ಬಿಟ್ಬಿಟ್ಟಾರಿ ಹೆಂಗಿದ್ರು ಜಯಣ್ಣನ ಮನೇಲಿ ಅದನ್ನ ಬಕೆಟ್ ಕರಗಿಸಿ ಹಸುಗೆ ಹಸು ಕೊಡ್ಲಿಲ್ವೇ ಹಸು ಕುಡ್ಕೋಸ್ಕವ ಕೊಟ್ಟಿದ್ದು ಮಳಸ್ತಿದ್ದಸ್ಗ ಕರಗಿಸ್ತಿದ್ದು ಮತ್ತೆ ಎಬ್ಬುಡವ ಈಗ ಯಾವ ಅದೇನ ಮಾತಾಡ್ದೆ ಅಂತಲ್ಲ ಮಂಡ್ಯ ಗೌಡ್ರು ತಾವು ಗೌಡ್ರು ಈಕಿತನ ಸಿಕ್ತದಂತೆನವ ಹೇಳಿದ್ರು ಸಿಕ್ತದೆ ಬರವ ಕೊಟ್ಟೇನ ಅದಕ್ಕೇನಂತೆ ಅದೇನು ಬೆಲ್ಲದೆ ಪಾಕ ಮಾಡ್ಕೊಂಡು ಅಚ್ಚುಗುಯ್ತಾರಂತೆ ಅಷ್ಟೇ ಅದನ್ನ ನಾಮೇ ಮಾಡ್ಕೋಬೋದಲ್ವಪ್ಪ ನಿನ್ ಹತ್ರ ಅಚ್ಚೈತಾ ಅಲ್ಲ ಗಣಪತಿ ಅಚ್ಚು ಅಥವಾ ನಿನ್ಗೆ ಆ ಪಾಕ ಮಾಡಕ್ ಬತ್ತದ ನನ್ಗ ಗಣಪತಿ ಮಾಡಕ್ ಬತ್ತದ ನೀನ್ ಏನು ಮಾಡ್ಬೇಡ ಅದು ಕಬ್ಬನ್ ರಸ ತಕೊಂಡು ಪಾಕ ಸರಿ ಮಾಡ್ಬೇಕು ಬೇಡ ಬೆಲ್ಲದ ಬೇಡ ಈ ಸರಿ ನಮ್ ಆ ಮಣ್ಣಲ್ಲಿ ಮಾಡಮ್ ನಿಂತಾವ ಗಣಪತಿಯ ಮಾಡಿಸಿದ್ರೆ ಇಟ್ಟೋರ್ ಯಾರು ಅಂದ್ರೆ ನೋಡಿದವ್ರ ಯಾರು ಗಣಪತಿ ಅಂತ ಹೇಳುದಿಲ್ಲ ಬಿಡು ಇಲ್ಲ ಒಟ್ನಲ್ಲಿ ಯಾವ ದೇವ್ರ ಹೆಸರು ಹೇಳೋದಿಲ್ಲ ಹಂಗ್ ಮಾಡಿರ್ತೀಯ ನೀನು ಮಣ್ಣಾಗೆ ಅದೇನು ಸುಲಭ ಅನ್ಕೊಂಡ್ಬಿಟ್ಟಿದ್ಯಾ ಇವನು ಜೇಡಿ ಮಣ್ಣನ್ ಗಣಪತಿ ಮಾಡ್ತಾನಂತೆ ಕೆರೆ ತುಂಬಕೊಂಡು ಕೂತೈತೆ ಇವನ್ಗೆ ಎಲ್ಲಿ ಜೇಡಿ ಮಣ್ಣು ಸಿಗ್ತದೆ ಇಲ್ಲ ಕವ ಹೊಸಿ ಮಳೆ ಕಡಿಮೆ ಆಗದೆ ಗಣಪತಿ ಮಾಡೋರು ಒಂದ್ ತಿಂಗಳು ಮುಂಚೆನೆ ಮಣ್ಣು ತಂದು ಅದ ಮಾಡಿ ಅದನ್ನ ನೆರಳಲ್ಲಿ ಒಣಗಿಸಿ ಗಣಪತಿ ಮಾಡೋದು. ಈಗ ಒಂದ್ ಕೆಲಸ ನೀನು ಮತ್ತೆ ಸುಮ್ನೆ ಕೆರೆ ಕಡೆಗೆ ಹೋಗಿ ಕಾಲ್ ಬೇರೆ ಸರಿ ಇಲ್ಲ ಅಂತೀಯ ಅಲ್ಲೆಲ್ಲಾರು ಮಗುಚ್ಕ ಬಿದ್ದ್ಬಿಟ್ರು ಸರಿ ಹೋಗಿಲ್ಲ ಬೇಡ ನೀನ್ ಏನು ಸಾಹಸ ಮಾಡ್ಬೇಡ ಇಲ್ಲ ಈ ಕಮಲ ಕೇಳ್ದಂಗೆ ಬೀಜ ಹಾಕಿರೋ ಗಣಪತಿಯ ತಗಬೋದು ಪೂಜೆ ಮಾಡು ಇಲ್ಲ ಬೆಲ್ಲದ ಗಣಪತಿ ಮಂಡ್ಯ ಕಡೆಗೆ ಹೋಗಿ ಅದನ್ನೇ ತಕೊಂಬರುಮ್ಮ ಇಲ್ಲ ಇರು ಇನ್ನೊಂದ್ ಪ್ಲಾನ್ ಮಾಡ್ತೀನಿ ನಾನು ನಮ್ಮೈದ ಸಿಟಿಗೆ ಹೋಗಾನೆ ಆಯ್ತಾ ಪೇಟೆಗೆ ಅಲ್ಲಿ ನೋಡಪ್ಪ ಅದೆಲ್ಲ ಮಣ್ಣು ಒಂದ್ ತಿಂಗಳು ಮುಂಚೆ ತಂದು ಇಟ್ಕೊಂಡಿರ್ತಾರೆ ಅಂತ ಒಂದು ಒಂದಷ್ಟು ಮಣ್ಣು ಎತ್ಕೊಂಬಪ್ಪ ಅಂತೀನಿ ಕೇಳ್ಕೊಂಡು ಯಾರು ಮಣ್ಣು ಕೊಡೋದಿಲ್ಲ ನಮ್ ಫ್ರೆಂಡ್ ಅವನೇ ಫ್ರೆಂಡ್ ಅವನೇ ಅಲ್ಲಿ ಎಲ್ಲವ ಮೈಸೂರ್ ಪ್ಯಾಟರ್ನ್ ಆಗಿ ಅಲ್ಲಿ ಗಣಪತಿ ಎಲ್ಲ ಮಾಡಿದಿರುವ ಇವಾಗ ಆಗ್ಲೇ ಭಾನುವಾರ ರಾತ್ರಿ ಆಯ್ತಾ ಇದೆ ನೀನ್ ನಾಳೆನೆ ಗಣಪತಿ ಮಾಡಿ ಅದು ಒಣಗದ್ ಯಾವಾಗ ನೀನ್ ಪೂಜೆ ಮಾಡೋದ್ ಯಾವಾಗ ಸಾಕ್ ಬಿಡವ ಸರಿ ಬಿಡು, ನಿನ್ಗೆ ಯಾರು ಹೇಳಕ್ ಆಗಕ್ಕಿಲ್ಲ. ಅವನು ಏನೋ ಮಾಡ್ಕತನ ಬಿಡು, ಅವತ್ತು ಹೋಯ್ತೀನಿ ನೋಡಕ ಅವನ ಮನೆಗೆ. ಈಗ ನಾನು ಬ್ಯಾಂಡು ತಮಟೆ ಎಲ್ಲಾನುವೆ ಬುಕ್ ಮಾಡ್ಬಿಡದ ಜಯಣ್ಣ. ಯಾಕೆ ಗಣಪತಿ ಬಿಡಕ್ಕೆ ಇನ್ನು ಇಟ್ಟ ಇಲ್ಲ, ಆಗ್ಲೇ ಬಿಡಕ್ಕೋದಲ್ಲ ಬುಡಯ್ಯ, ಕುಂಡ್ರಸ್ ಮೇಲೆ ಬಿಡ್ಲೇಬೇಕಲ್ಲ. ಬಿಡ್ತೀಯಾ ಅವತ್ತೇ ಬಿಡದ ಅಥವಾ ಐದು ಐದು ದಿನ ಐದು ದಿನಕ್ಕೆ ಬಿಡ್ತೀನಿ. ಓ ತಡಿಯ ಒಂದ್ ನಿಮಿಷ, ಅದೇನೋ ಪೊಲ್ಯೂಷನ್ನು ಏನೋ ಯವ ಅಲ್ಗೂ ಹೋಗಿದ್ದಂತಲ್ಲ ಕಣ, ಅದೆಂತದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೆ ಅವ್ರೇನ್ ಹೇಳ್ತಾವ್ರೆ ಅಂದ್ರೆ, ಅವರು ಪ್ರತಿಯೊಂದು ಊರಿಗೆ ಅಂದ್ರೆ ಸುತ್ತಮುತ್ತ ಇರುವಂತಹ ಊರಿಗೆ ಒಂದ್ ಲಾರಿನಲ್ಲಿ ಒಂದು ದೊಡ್ಡದು ಡ್ರಮ್ ಕಳಿಸ್ತಾರಂತೆ ನೀರ್ ಹಾಕ್ಬಿಟ್ಟು. ಇನ್ನು ಎರಡ್ ಡ್ರಮ್ ಇರ್ತದಂತೆ, ಆ ಒಂದಕ್ಕೆ ಹೂವು ಈ ಪೂಜೆ ಮಾಡಿರೋ ಸಾಮಗ್ರಿ ಎಲ್ಲ ಹಾಕೋದು, ಒಂದ್ ಮತ್ತೆ ಈ ಪೇಪರ್ ಪ್ಲಾಸ್ಟಿಕ್ ನ ಒಂದಕ್ಕೆ ಹಾಕೋದು, ನೀರ್ಗೆ ಗಣಪತಿನ ನಾವು ಮುಳುಗಿಸ್ಬಿಡದಂತೆ. ಅಂದ್ರೆ ಅಣ್ಣ ಕೇಳಿಲಿ, ಆತರ ನಾಲ್ಕೈದು ಲಾರಿ ಬಿಡ್ತಾರೆ. ನಾವು ಕೆರೆಗೆ ಹೋಗಿ ಬಿಟ್ಬಿಟ್ಟು ಕೆರೆ ನೀರ್ ಹಾಳು ಮಾಡಬಾರ್ದು ಅಂತ ಅವ್ರು ಮಾಡ್ತಾ ಇರೋದು. ಇವ್ರೆಲ್ಲಾರು ಒಂದ್ ಗುಂಡಿ ಗಿಂಡಿ ಗುಂಡಿ ತೋಡ್ಬಿಟ್ಟು ಅದನ್ನೆಲ್ಲ ಅಲ್ಲಿಗೆ ಹಾಕ್ತಾರಂತೆ, ಹಸಿ ಕಸನೆಲ್ಲ ಗೊಬ್ಬರ ಮಾಡ್ತಾರಂತೆ, ಪ್ಲಾಸ್ಟಿಕ್ ಎಲ್ಲ ಸಪರೇಟ್ ಮಾಡಿ. ನಮ್ಮೂರ್ಗೂ ಬಂದದವ ಎಲ್ಲಾ ಊರಿಗೂ ಬತ್ತದೆ ಅಂತ ಪಾಂಪ್ಲೆಟ್ ಕೊಟ್ಟವ್ರೆ. ನಮ್ ಸಂಘದಲ್ಲಿ ನಾವೆಲ್ಲರಿಗೂ ಹೇಳಿ, ನೀ ಪಂಚಾಯತಿಗೆ ಹೋಗ್ಲಿಲ್ವಾ ಅಲ್ಲಾಕವ್ರ ಈಚೆ ಕಾಲಿಂಗ್ ಆಗ್ಬಿಟ್ಟದಲ್ಲ ಎಲ್ಲಿ ನಡ್ಕೊಂಡು. ಸರಿ ಬಿಡು, ನೀ ಕಾಲ್ ಹೇಳ್ಕೊಂಡು ಎಲ್ಲಿಗೆ ಅಂತ ಹೋದ್ಯಾ ಬಿಡು. ನೀ ಹೇಳ್ದಲ್ಲ ಅಷ್ಟೇ ಸಾಕು, ಕಿಮಿ ಯಾಕೆ ಹೇಳಿಸ್ಕಂದಲ್ಲ ಅದಷ್ಟೇ ಸಾಕಣ ಬಿಡು. ಅಂದ್ರೆ ಗಣಪತಿ ಒಂದೇ ಅಲ್ಲ, ಗಣಪತಿಗೆ ಮುಡಿಸಿರ್ತಾರಲ್ಲ ಹೂವು, ಅದು ಗೊಬ್ಬರ ಆಯ್ತದೆ. ಆಮೇಲೆ ಈಗ ಪ್ಲಾಸ್ಟಿಕ್ ಬಂದ್ಬಿಟ್ಟವಲ್ಲ ಅದಕ್ಕೆ ಅಲಂಕಾರ, ಅದನ್ನು ಎಲ್ಲಿಂದ್ರಲ್ಲಿ ಹಾಕ್ತಾರೆ, ಅದನ್ನ ಇನ್ನೊಂದ್ ಕಡೆ ಕೊಟ್ರೆ ಅದನ್ನು ಮರುಬಳಕೆ ಮಾಡ್ತಾರೆ. ಬಹಳ ಮುಖ್ಯವಾಗಿ ಈಗ ಬಣ್ಣವ ಯಾರು ಗಾಢವಾದ ಬಳಸೋದಿಲ್ಲ, ಪರಿಸರ ಗಣಪತಿ ಅಂತ ಮಣ್ಣಿಂದೇ ಮಾಡ್ತಾರೆ. ಏನೇ ಆದ್ರೂ ನಮ್ ತಾವಿರೋ ಕೆರೆನಲ್ಲಿ ಬಿಡಬಾರ್ದು. ಅದು ಈ ತರ ಒಂದ್ ಜಾಗದಾಗೆ ತಗೋಗ್ಬಿಟ್ರೆ ಅವ್ರು ಅದನ್ನ ಸರಿಯಾಗಿ ಇಲೆವಾರಿ ಮಾಡ್ತಾರೆ. ಕೆರೆಗ್ ಬಿಡ್ತೀವಿ ಬಿಡ್ತೀವಿ ಅಂತ ಕೆರೆ ಮೆಟ್ಲು ತಾವ ಪೂಜೆ ಮಾಡ್ಬಿಡೋದು, ಪ್ಲಾಸ್ಟಿಕ್ ಕವರಲ್ಲಿ ಅರಶಿನ ಕುಂಕುಮ ಎಲ್ಲ ತೊಗೊಂಡಾಗ ಹಾಕ್ಬಿಟ್ಟು ಅದೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು. ಅದಲ್ದಿಯೇ ಈ ಕತ್ಲಲ್ಲಲ್ವಪ್ಪ ಗಣಪತಿ ಬಿಡೋದು, ಆ ಮೆಟ್ಲ ಇಳ್ಕೊಂಡು ಹೋಯ್ತ ಜಾರ್ಗಿರ್ಬಿಟ್ಟು ದಬಾಕೊಂಡು ಏನೇನೋ ಆಗ್ಬಿಟ್ಟದೆ, ಹಂಗೆಲ್ಲ ಆಗ್ಬಿಡ್ತದೆ, ಮಾಡಬಾರ್ದು. ಯಾಕೆ ಊರ್ಗ ಒಂದು ಗಣಪತಿ ಅಂತ ಕುಂದ್ರಸ್ಬೇಕು, ಮನೆನಾಗ ಪೂಜೆ ಮಾಡ್ಕೊಳ್ಳಿ ಬೇಡ ಅನ್ನೋದಿಲ್ಲ. ಈಗ ಗಲ್ಲಿ ಗಲ್ಲಿಗೆ ನಾಲ್ಕು ಮನೆ ಇದ್ರೆ ಅಲ್ಲಿಗೆ ಒಂದು, ಆಮ್ಯಾಕ ಅದಕ್ಕೊಂದು ಚಂದ ಅಂತ ವಸೂಲಿ ಮಾಡಕ್ ಹೋಗೋದು, ಇರೋ ಬರೋರ್ಗೆಲ್ಲ ತೊಂದರೆ ಕೊಡೋದು. ಇದನ್ನೆಲ್ಲ ಮಾಡಕ್ಕಿಂತ ಗಣಪತಿ ಏನು ಹಿಂಗೆಲ್ಲ ಮಾಡಿ ಅಂತ ಹೇಳ್ತಾನೆ. ಹೇಳಿಲ್ಲ ಬಿಡು, ಹಿಂದಿನ ಕಾಲದಾಗೆ ಈ ಹಬ್ಬ ಶುರುವಾಗಿದ್ದು ಏನು ಎಲ್ಲಾರನು ಒಟ್ಟು ಮಾಡಕ್ಕೆ ಇಲ್ವಾ ತಿಲಕಪ್ಪ ಅವರು. ಹಂಗಾಗಿ ಒಟ್ಟಾಗಿರಿ ಅನ್ನೋ ಸಂದೇಶನ ಸಾರ್ತದೆ. ಆಮೇಲೆ ಹಿಂದೆಲ್ಲ ಎಲ್ಲಪ್ಪ ಗಣಪತಿ ಮಾಡ್ಕೊಂಡ್ ಕುಂತ್ಕೊಳ್ಳೋರು, ಸಗಣಿ ಉಂಡೆ ಮಾಡಿ ಮೇಲಕ್ ಗರಿಕೆ ಎಲ್ಲಿತ್ತು ಜಯಣ್ಣವ್ವ, ಪಿಳ್ಳಾರಿ ಗಣಪ ಅನ್ಕೊಂಡು ಅದಕ್ಕೆ ಪೂಜೆ ಮಾಡೋರು, ಎಡ್ಗರಿಕೆ ಹತ್ತಿ ಸಿಗಿಸ್ಬಿಟ್ರು ಮುಗಿದು, ಗೌರಿ ಹಬ್ಬನ ಚಂದಾಕಿ ಮಾಡೋರು. ನೀನು ಬಾಗ್ನಾಗಿಗ್ನ ಕೊಟ್ಟಿಯವ ಕಣ್ಣ, ಎಲ್ಲ ಮರ ಎಲ್ಲ ತಗೊಂಬಂದು ಎಲ್ಲ ತೊಳೆದು ಇಟ್ಟಿದೀನಿ ನೋಡಲ್ಲಿ, ಮರ ತುಂಬಾ ಕೊಟ್ಟಯವ ಜಯಣ್ಣಂಗ. ಅಲ್ಲ ಗಂಡಸ್ರು ಕೊಡಲ್ಲ ಕಣ್ಣ, ಹೆಣ್ಮಕ್ಳು ಕೊಡ್ತಾರೆ, ಜಯಣ್ಣನ ಮನೆಯವ್ರು ಕೊಡ್ತೀನಿ. ಹೌದವ್ವ ಸರಿ, ಅವ್ನು ಯಾಕೆ ಹೇಳ್ತಾವನ್ ಗೊತ್ತಾ, ನಮ್ಮನೆ ಕಡೆಕು ಬಾ ಅಂತ. ವರಮಹಾಲಕ್ಷ್ಮಿ ಅದೇನೋ ಮಾಡಿ ಹೇಳಿದ್ದೆ, ಹೇಳಿದ್ಯಲ್ಲ ಯಾರಿಗೆ, ನಾನು ಹೇಳಿದ್ದೇವ ನಿನ್ಗೆ ಯಾಕೆ ಹೇಳಿ, ನಿಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಅಂದ್ರೆ ಮರವೇ ಬಳಸಲ್ಲ. ಅದನ್ನೇ ಕಣ್ಣ ಬಳಸೋದು, ಈಗೆಲ್ಲ ಪ್ಲಾಸ್ಟಿಕ್ ಇಂದ ಬಂದ್ಬಿಟ್ಟದೆ. ತಪ್ಪು ಕೈ ತಪ್ಪು ಕೈ ಬೇಡ. ಈಗ ನೋಡಪ್ಪ ಅದನ್ನ ಮರ ಆದ್ರೆ ಆ ಕೆಲಸ ಮಾಡೋರ್ಗುನು ಅನುಕೂಲ, ಇದು ಕೊಟ್ಟಂಗ ಉದ್ಯೋಗ ಕೊಟ್ಟಂಗ ಆಯ್ತದೆ. ಆಮ್ಯಾಕ ಈಗ ಪೇಟೆಗೆ ಹೋಗಿದ್ದಕ್ಕವ ಮರದ ಬದಲು ಬಿದಿರಿಂದ ಬುಟ್ಟಿ ಮಾಡವ್ರೆ. ಅಂದ್ರೆ ಮರ ಈಗ ಬಳಸೋದಿಲ್ವಲ್ಲ, ಈ ಅಕ್ಕಿ ಕೇರೋದು ರಾಗಿ ಕೇರೋದು ಇವೆಲ್ಲ ಎಲ್ಲವ ಹೊಂಟೆ ಹೋಯ್ತಲ್ಲ, ಎಲ್ಲ ಕ್ಲೀನ್ ಮಾಡೋದೇ ಬಂದ್ಬಿಟ್ಟದಲ್ಲ ಮಿಷಿನ್ನು. ಅದಕ್ಕೆ ನೀವೇನು ಮರದೊಳಗಿಟ್ ಕೊಡ್ತಿರಲ್ಲ ಅದೇ ಬೆತ್ತ ಬುಟ್ಟಿ ತರ, ಆ ಬುಟ್ಟಿ ಆದ್ರೆ ಬೇರೆದಕ್ಕೂ ಬಳಸಕ್ ಬರ್ತದ. ನಾನು ಇವ ನೋಡು ಮಾತಾಡಿ ಮಾತಾಡಿ ಕೆಮ್ತಾವಳ ಸುಮ್ನಿರ್. ಈಗ ಮೈಸೂರ್ ಪೇಟೆಗೆ ಹೋಗಿದ್ದಾರೆ, ಅದನ್ನ ಬೊಂಬು ಬಜಾರು ಅಲ್ಲಿ ಹೋಗಿದ್ದಿ ಕಯ್ಯ, ಆ ಕಡೆಗೆ ಏನ್ ಅಷ್ಟೊಂದು ಮರವ ಮಾಡ್ಕೊಂಡು ನೆತ್ತಕೊಂಡಿದ್ರು. ಇವ್ ಹೇಳದ್ದೆ ಅಲ್ಲ ಆಯ್ತಾ, ಅದಂಗಲ್ಲ ನಿಮ್ಮನೆಗೆ ಇಲ್ಲ ಕವ್ವ, ಇಲ್ಲ ನಾಳೆ ಹೋಯ್ತೀನಿ ನಾನು. ನಾಳೆ ಬೆಳಿಗ್ಗೆ ಕುಟಿ ಕುಟಿ ಎತ್ಕೊಂಡ್ ಒಂಟು ಬಿಟ್ರೆ ಮೊರ ತರಕ್ ಹೋಗ್ಬೇಕು ನಾಳೆ. ಆಮೇಲೆ ಕೆರೆ ತಾವ್ಕೋಬೇಕು, ಜಡಿ ಕ್ಯಾನ್ಸಲ್ ಮಾಡ, ಗಣಪತಿ ಮಾಡ್ಬೇಕು ಹೇಳದೆ ಅಲ್ಲ ಜಯಣ್ಣ ಹೇಳಿಲ್ವಾ, ಕೆರೆ ದಿಕ್ಕ ಹೋಗ್ಬೇಡ ಕಾಲ್ ಜಾರಿ ಆಮೇಲೆ ಏನಾರ ಆಗ್ಬಿಟ್ರೆ ಹಬ್ಬನು ನಿಂತೋದದು ಅಂತ. ಅದಕ್ಕೆ ನನ್ ಜೊತೆ ಬರ್ತೇನೆ ಅಲ್ಲೇ ತಗೋ ನೀನು. ಇಲ್ಲ ನಾನು ಸಪರೇಟ್. ಸರಿ ಸರಿ ಆಯ್ತಾ. ಈಗ ಅವ್ನ ಕುಟ ಮಾತಾಡ್ಕೊಂಡ್ ಕೂತಿದ್ರೆ ಬೆಳಕರಿಸ್ತಾನೆ ಎಲ್ಲ. ಈಗ ಏನಪ್ಪ ಕಾಫಿ ಕುಡಿಬೇಕಲ್ವೇ ಈಗ ನೋಡಪ್ಪ. ಈಗ ನಮ್ ಕಮಲಕ್ನು ಕೆಲಸ ಮಾಡಿ ಮಾಡಿ ಸುಸ್ತಾದಂಗ ಅವಳೆ ಆಯ್ತಾ. ಏನಾದ್ರು ಬೇರೆ ಕಡೆ ಪ್ಲಾನ ಮಾಡಮ್ಮ? ಬೇರೆ ಯಾಕಣ್ಣ ಹೋಗ್ಬೇಕು, ಇಲ್ಲಿ ಮನೇಲೇನೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಇಲ್ಲೇ ಉಂಡ್ಕೊಂಡು ಹೋಗೋರಂತೀರಿ? ಸಂತೋಷವಾ ಕಾಫಿಯ ಕೇಳಿದ್ರೆ ಮುದ್ದೇನೆ ದಯಪಾಲಿಸ್ಬಿಟ್ಲು. ಆಯ್ತು ಯಾತ್ಕೂ ಇರ್ಲಿ, ಹೊಸ ಕಾಫಿ ಕೊಟ್ಟಿರು. ಜಯಣ್ಣ ಒಂದ್ ನಾಕ್ ಗುಳಕ ನುಂಗ್ಕೊಂಡ್ಬಿಡ್ತೀನಿ ನಾನು ಇಟ್ಟ ಇನ್ನು ಇಟ್ಟು ತೊಳಸ್ಬೇಕು ನಾನು ಅಲ್ಲಿವರೆಗೂ ಕಾಫಿ ಕುಡಿತಾ ಇರಿ. ಅದೇನ ತತ್ತೋಗವ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೆ ಶಿವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಚಾಮರಾಜನಗರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರಾದ ನಾನು ಅಭಿದೇಶಸ್ ಅಂತ ಮಾತಾಡ್ತಾ ಇದ್ದೀನಿ. ಮುಖ್ಯವಾಗಿ ಯೂರಿಯಾ ಬಳಕೆ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಮ್ಮ ರೈತ ಬಾಂಧವರು ಯಥೇಚ್ಛವಾಗಿ ಯೂರಿಯಾ ಬಳಸೋದು ನಾವು ಗಮನಿಸಿದ್ದೀವಿ ಇಲಾಖೆ ಪರವಾಗಿ. ಈಗ ಹೆಚ್ಚಿನ ಯೂರಿಯಾ ನಾವು ಜಮೀನುಗಳಿಗೆ ಹಾಕಿದರೆ ಏನಾಗುತ್ತೆ, ಯೂರಿಯಾ ಹೈಡ್ರಾಲಿಸಿಸ್ ಅಂತ ಒಂದು ಆಗಿ ಅಮೋನಿಯಾ ಜಾಸ್ತಿ ರಿಲೀಸ್ ಆಗಿ ಏನಾಗುತ್ತೆ, ಆಸಿಡಿಫಿಕೇಷನ್ ಆಫ್ ಸಾಯಿಲ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆಮ್ಲೀಕರಣ ಜಾಸ್ತಿ ಆಗುತ್ತೆ. ಸಾಯಿಲ್ ಮೈಕ್ರೋಬಯಾಲಜಿಕಲ್ ಆ್ಯಕ್ಟಿವಿಟಿ ಅಂದರೆ ಸೂಕ್ಷ್ಮ ಜೀವಾಣುಗಳು ಕಡಿಮೆ ಆಗ್ತವೆ. ಆಮೇಲೆ ಈ ಪೋಷಕಾಂಶಗಳ ಇರುವಿಕೆ, ಅಬ್ಸಾರ್ಪ್ಷನ್ ಆಫ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಪೋಷಕಾಂಶಗಳ ಇರುವಿಕೆಯನ್ನು ಕಡಿಮೆ ಆಗುತ್ತೆ. ಸಾವಯವ ಅಂಶಗಳು ಕಡಿಮೆ ಆಗ್ತವೆ. ಮಣ್ಣಿನ ಫಲವತ್ತತೆ ಆರೋಗ್ಯ ಕುಂಠಿತ ಆಗ್ತದೆ. ಮತ್ತು ಈ ಗಿಡಗಳು ಮೃದುವಾಗಿ ಏನಾಗುತ್ತೆ, ರೋಗ ಮತ್ತು ಕೀಟ ಬಾಧೆಗಳು ಜಾಸ್ತಿ ಆಗ್ತವೆ. ಹೀಗಾಗಿ ನಮ್ಮ ರೈತ ಬಾಂಧವರು ಹೆಚ್ಚಿನ ಯೂರಿಯಾ ಬಳಕೆ ಮಾಡಬಾರ್ದು. ಶಿಫಾರಸ್ಸಿನಂತೆ ಇಲಾಖೆಯಿಂದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಏನು ಶಿಫಾರಸು ಮಾಡಿದ್ದಾರೆ ಅಷ್ಟೇ ಆಗಬೇಕು. ಆಮೇಲೆ ಈ ಹೆಚ್ಚಿನ ಬಳಕೆಯಿಂದ ಈ ಮಣ್ಣು ಕೂಡ ಗಟ್ಟಿಯಾಗಿ ಮೊಳಕೆ ಪ್ರಮಾಣವೂ ಕಡಿಮೆ ಆಗುತ್ತೆ. ಇದು ನಮ್ಮ ಗಿಡಗಳಿಗೆ ಆಗೋ ದುಷ್ಪರಿಣಾಮಗಳು. ಮನುಷ್ಯನ ಆರೋಗ್ಯಕ್ಕೂ ಕೂಡ ಇದು ತೊಂದರೆ ಆಗ್ತದೆ. ಸ್ಕಿನ್ ಅಲರ್ಜಿ ಅಂತ ಹೇಳ್ತೀವಿ, ಇರಿಟೇಷನ್ ಆಫ್ ಸ್ಕಿನ್, ಕಣ್ಣು ಉರಿಯೋದು, ಇರಿಟೇಷನ್ ಆಗೋದು, ಡರ್ಮಾಟೈಟಿಸ್ ಅಂತ ಹೇಳ್ತೀವಿ. ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಸಮಸ್ಯೆನೂ ಆಗುತ್ತೆ. ಈ ಹೆಚ್ಚಿನ ಯೂರಿಯಾ ಬಳಕೆಯಿಂದ ಏನಾಗುತ್ತೆ, ಈ ಒಂದು 20% ಮಾತ್ರ ನಾವು ಗಿಡಗಳು ಹೇಳ್ಕೊಳ್ಳೋದು, ಮಿಕ್ಕಿದ್ದು ಏನಾಗುತ್ತೆ, ಮುಕ್ಕಾಲು ಭಾಗ ನೀರಿಗೆ ಅಂತರ್ಜಲ ಮಟ್ಟಕ್ಕೆ ಹೋಗಿ ವಾಟರ್ ಪೊಲ್ಯೂಷನ್ ಆಗುತ್ತೆ, ನೈಟ್ರೇಟ್ಸ್ ಹೆಚ್ಚಾಗುತ್ತೆ. ಹಾಗಾಗಿ ಈ ಯೂರಿಯಾ ಕಡಿಮೆ ಮಾಡ್ಕೋಬೇಕು. ಈಗ ಹೊಸದಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ನ್ಯಾನೋ ಯೂರಿಯಾ ಅಂಥೇಳಿ ಈ ಇಫ್ಕೋ ಸಂಸ್ಥೆ ಅವರು ತಯಾರು ಮಾಡಿದ್ದಾರೆ. ಏನಪ್ಪ ಇದು ನ್ಯಾನೋ ಯೂರಿಯಾ ಅಂದರೆ, ಈ 0.5 ಲೀಟರ್ ನ್ಯಾನೋ ಯೂರಿಯಾ 45 kg ಯೂರಿಯಾ ಚೀಲಕ್ಕೆ ಸಮ. 1 ಲೀಟರ್ ನೀರಿಗೆ 2-4 ml ಅಷ್ಟೇ ಬಳಸೋದು. ಇದು ನ್ಯಾನೋ ಟೆಕ್ನಾಲಜಿ ಅಂಥೇಳಿ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದಲ್ಲೇ ಮಾಡಿರೋದು ಇಫ್ಕೋ ಸಂಸ್ಥೆಯಿಂದ. ಪಾರ್ಟಿಕಲ್ ಸೈಜ್ ಎಷ್ಟಾಗುತ್ತೆ, 20-50, 20-50 ನ್ಯಾನೋಮೀಟ್ರ್ ಪಾರ್ಟಿಕಲ್ ಸೈಜ್. ಇದು ಬೇರೆ ನೀವು ನೀರಿನಲ್ಲಿ ಕರಗಿಸುವ ಪೋಷಕಾಂಶಗಳ ಜೊತೆ ಅಥವಾ ಕೀಟನಾಶಕಗಳ ಜೊತೆನೂ ಬಳಸ್ಕೊಂಡು ಕಂಬೈನ್ಡಾಗಿ ನೀವು ಸಿಂಪರಣೆ ಮಾಡ್ಬೋದು. ಇದು ಎಲೆಗಳ ಮೇಲೆ ಸಿಂಪರಣೆ ಮಾಡೋದು. ಸ್ಟೊಮ್ಯಾಟಾ ಅಂತ ಹೇಳ್ತೀವಿ, ಅಂದರೆ ಎಲೆಗಳ ಮೇಲೆ ಸಣ್ಣ ರಂಧ್ರಗಳಿರ್ತವೆ, ಅದರ ಮೂಲಕ ಸುಲಭವಾಗಿ ಗಿಡಗಳಿಗೆ ಲಭ್ಯ ಆಗ್ತದೆ. ಈ ನ್ಯಾನೋ ಯೂರಿಯಾ ಬಳಕೆಯಿಂದ ಏನಾಗುತ್ತೆ ಅಂದರೆ, ಈ ಮಿತವಾಗಿ ಎಷ್ಟು ಗಿಡಗಳಿಗೆ ಬೇಕು ಅಷ್ಟೇ ಹೀರ್ಕೋತದೆ. ಆಮೇಲೆ ಸಮರ್ಪಕವಾಗಿ ಇದು ಸಿಂಪಡಣೆ ಆಗುತ್ತೆ, ಸಮರ್ಪಕವಾಗಿ ಈ ಸಾರಜನಕ ಅಂಶ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಇದು ಎಲೆಗಳ ಮೇಲೆ ಸಿಂಪಡಣೆ ಮಾಡಲಿಕ್ಕೆ ಶಿಫಾರಸು ಆಗಿದೆ. ಈ ಭತ್ತ ಬೆಳೆಗಳಲ್ಲಿ 30-35 ದಿವಸ ನಾಟಿ ಮಾಡಿದ ನಂತರ ಮೊದಲನೇದಾಗಿ ಮೇಲು ಗೊಬ್ಬರ ನೀವೇನು ಕೊಡ್ತಿದ್ರಿ, ಈ ಮೇಲು ಗೊಬ್ಬರವನ್ನು ನಿಲ್ಲಿಸಿಬಿಟ್ಟು ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಬೇಕು. ಎರಡನೇದು ಸ್ಪ್ರೇ ಯಾವಾಗ ಮಾಡಬೇಕಂದ್ರೆ 20-25 ದಿವಸ ನಂತರ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು. ಬೇರೆ ಕೀಟನಾಶಕಗಳು ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು. ಕಬ್ಬಲ್ಲಿ 3 ಸತಿ ನೀವು ಮೇಲು ಗೊಬ್ಬರ ಕೊಡ್ತೀರಿ, ನಾಟಿ ಮಾಡುವ 30 ದಿವಸಕ್ಕೆ 1, 60 ದಿವಸಕ್ಕೆ 1, 90 ದಿವಸಕ್ಕೆ 1. ಸೊ ದಯವಿಟ್ಟು ರೈತ ಬಾಂಧವರು ಯೂರಿಯಾ ಬಳಕೆ ಮಾಡಬಾರ್ದು, ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಬೇಕು. ಅದರ ಜೊತೆ ಬೇಕಾದ ಕೀಟನಾಶಕಗಳು ಮಿಕ್ಸ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡ್ಬೋದು. ಇದು ಸ್ಪ್ರೇ ಮಾಡಿದ ಮೇಲೆ 12 ಗಂಟೆ ಒಳಗಡೆ ಏನಾದರೂ ಮಳೆ ಬಂದರೆ ಮತ್ತೊಮ್ಮೆ ನೀವು ರಿಪೀಟ್ ಮಾಡಬೇಕಾಗ್ತದೆ. ಸೊ ಇಷ್ಟೆಲ್ಲ ನಮ್ಮ ರೈತ ಬಾಂಧವರು ಮಾಡ್ಕೋತೀರಾ ಅಂತ ಇಲಾಖೆ ಪರವಾಗಿ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಧನ್ಯವಾದಗಳು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 25 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪೀಡನಾಶಕಗಳ ಸುರಕ್ಷಿತ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಈಗ ಆರಂಭದಲ್ಲಿ ಇದು ಕೇವಲ ಬರೀ ರೋಗನಾಶಕಗಳಲ್ಲಿ ಈ ಮಿಕ್ಸ್ಚರ್ಸ್ ಬಂದವು. ಅವರ ಉದ್ದೇಶ ಏನಿತ್ತು ಅಥವಾ ನಮ್ಮ ಈ ಕೀಟನಾಶಕ ನಿರೋಧಕತೆ ಅಥವಾ ಪೀಡನಾಶಕ ನಿರೋಧಕ ಸಂಸ್ಥೆ ಏನಿದೆ ಅವರ ಶಿಫಾರಸು ಏನಿದೆ, ಯಾವುದೇ ಕಾರಣಕ್ಕೂ 2 ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಬಳಸಬಾರ್ದು ಅನ್ನೋದಿತ್ತು. ಅವಾಗೆಲ್ಲ 2 ರಾಸಾಯನಿಕಗಳನ್ನು ಟ್ಯಾಂಕಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ರು. ಅವ್ರು ಟ್ಯಾಂಕಿಗೆ ಹಾಕಿ ಬಳಸ್ತಾ ಇದ್ದಾರೆ, ಇದನ್ನು ನಾವು ನಾವೇ ಮಾಡಿಬಿಟ್ರೆ ನಮಗೆ ವ್ಯಾಪಾರ ವೃದ್ಧಿ ಆಗುತ್ತೆ ಅಂತೇಳಿ ಇದೊಂದು ವ್ಯಾಪಾರಿ ದೃಷ್ಟಿಯಿಂದ ಮಾಡಿದಂಥದ್ದು. ವೈಜ್ಞಾನಿಕವಾಗಿ ನಿರೋಧಕತೆ ಕಡಿಮೆ ಮಾಡಬಹುದು ಅಂತೇಳಿ ಅವ್ರು ಹೇಳ್ಬೋದು ವಾದ. 26 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಅಲಂಕಾರಿಕ ಮೀನು ಕೃಷಿಯನ್ನು ಕುರಿತು ಹುಣಸೂರು ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಬಿಪಿ ಮಿಥುನ್ ಅವರೊಂದಿಗೆ ಸಂದರ್ಶನ. ಇನ್ನು ಅಕ್ವೇರಿಯಂ ಮೀನುಗಳನ್ನು ನಾವು ಮುಖ್ಯವಾಗಿ ಅವು ಯಾವ ರೀತಿ ಮರಿ ಅಥವಾ ಮೊಟ್ಟೆಗಳಿಡುತ್ತೆ ಅನ್ನೋದರ ಮೇಲೆ 2 ಗುಂಪುಗಳಾಗಿ ಡಿವೈಡ್ ಮಾಡ್ಬೋದು. ಒಂದನೇದು ವಿವಿಪ್ಯಾರಸ್ ಫಿಶಸ್ ಅಂತ, ಅಂದರೆ ಸಾಮಾನ್ಯವಾಗಿ ಲೈವ್ ಬೇರರ್ಸ್ ಅಂತ ಅಂತಾರೆ. ಅಂದರೆ ಇವು ಮರಿ ಇಡುವಂಥ ಮೀನುಗಳು, ಉದಾಹರಣೆಗೆ ಗಪ್ಪಿ ಮೀನು, ಮೋಲಿ, ಸೋರ್ಟೈಲ್, ಪ್ಲಾಟಿ. ಈ ಜಾತಿಯಲ್ಲಿ ಗಂಡು ಮೀನುಗಳ ಗಾತ್ರ ಏನಿದೆ ಅವು ಸ್ವಲ್ಪ ಚಿಕ್ಕದಾಗಿರುತ್ತೆ ಹೆಣ್ಣು ಮೀನುಗಳಿಗೆ ಕಂಪೇರ್ ಮಾಡಿಕೊಂಡ್ರೆ, ಹಾಗೂ ಗಂಡು ಮೀನುಗಳು ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಆಗಸ್ಟ್ 27 ಬುಧವಾರ ಸಾವಯವ ಅರಿಶಿನ ಬೇಸಾಯದಲ್ಲಿ ದ್ರವರೂಪದ ಗೊಬ್ಬರಗಳ ಬಳಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಶ್ರುತಿ ಎಂಕೆ ಹಾಗೂ ಚಾಮರಾಜನಗರ ತಾಲೂಕು ಹರವೆ ಹೋಬಳಿ ಕೆಬ್ಬೇಪುರದ ಪಿ ಸಂಪತ್ ಕುಮಾರ್. ಮೊದಲನೇದಾಗಿ ನಾವು ಪಂಚಗವ್ಯವನ್ನು ತಯಾರು ಮಾಡ್ಕೋಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಹಂತ ಹಂತವಾಗಿ ನಾವು ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಮೊದಲನೇ ದಿನ ನಾವು ಒಂದು 7 ಕೆಜಿ ಸಗಣಿಯನ್ನು 2 ಕೆಜಿ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ನಂತರ 2 ದಿನಗಳ ಕಾಲ ಅದನ್ನು ಹಾಗೆ ಬಿಡಬೇಕು. ಆ ನಂತರ ಆ ಒಂದು ಮಿಶ್ರಣಕ್ಕೆ ನಾವು ಹಸುವಿನ ಗಂಜಲ 10 ಲೀಟ್ರು, ನೀರು 10 ಲೀಟ್ರು ಇದನ್ನು ಮಿಶ್ರಣ ಮಾಡಿ ಮತ್ತೆ 13 ಇಡಬೇಕಾಗುತ್ತೆ. ಅಂದರೆ ಒಟ್ಟು 15 ಕಾಲಾವಕಾಶ ಇಲ್ಲಿ ಆಯಿತು. 28 ಗುರುವಾರ ತರಕಾರಿ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಹಂಚ್ಯಾ ಗ್ರಾಮದ ಕೃಷಿಕ ದಂಪತಿ ಎಚ್ ಡಿ ಮಂಜು ಮತ್ತು ಶಶಿಕಲಾ. ಆಗ ಬೆಳೆದಾಗ ಸರ್ ಇದೇ ರೈಟ್ ಇತ್ತು, ಆದರೆ ಎಚ್ಚೆತ್ವಾಗಿ ಹಣ್ಣು ಸಿಕ್ತು ಸರ್. ಅಂದರೆ 30 ರೂಪಾಯಿ 40 ರೂಪಾಯಿ ಟ್ರೇ ಇದು ಹಣ್ಣು ಜಾಸ್ತಿ ಸಿಕ್ತು. ಆದರೆ ನಾನು ಹಾಕಿದ ಬಂಡವಾಳ ಹಾಕಿದ್ದೀನಿ, ಬಂಡವಾಳ ನನಗೆ ವಾಪಸ್ ಬಂತು. ನೆಕ್ಸ್ಟ್ ಬಂಡವಾಳ ಹಾಕಕ್ಕೆ ನಂಗೆ ದಾರಿ ಆಯಿತು. ಆಗ ನಾನು ಏನಂತ ಅನ್ಕೊಂಡೆ, ಲಾಸ್ ಆಯಿತು ಅಂತ ಬಿಟ್ಬಿಟ್ರೆ ಅದು ಲಾಸೇನೆ. ಇನ್ನು ಗೊತ್ತೆ ಇನ್ನೊಂದು ಬೆಳೆ ಬೆಳ್ಕೋಬೇಕು. ಲಾಸ್ ಆಯಿತು ಅದು ಬಿಟ್ಬಿಟ್ರೆ ಅದು ಲಾಸ್ ಆಗುತ್ತೆ, ಇನ್ನೊಂದು ಬೆಳೆ ಬೆಳೆಯೋಕ್ಕಾಗಲ್ಲ. ಆದರೆ ಲಾಭ ಅನ್ಸ್ಕಂದ್ರೆ ರೂಟ್ ನೋಡ್ಕೋಬೇಕು ಬೇರೆ ಥರ, ಅದು ಒಂದೇ ಬೆಳೆ ಬೆಳ್ಕೋಬಾರ್ದು, ಇನ್ನೊಂದು ಥರ ಬೆಳೆ ಬೇಕು. ಅದಾದ ಇನ್ಗೊಟ್ಟೆ ಮಾಡಿದ ಹೀರೇ ಗಿಡ ಆಗಿಟ್ಟೆ, ಅದರಿಂದ ನನಗೆ ಲಾಭ ಸಿಕ್ತು. ಓ ಒಂದೇ ಬೆಳೆ ನಂಬ್ಕೋಬಾರ್ದು, ಇನ್ನೊಂದು ಬೆಳಿಬೇಕು ಅನ್ನೋದು ಗೊತ್ತಾದ್ಮೇಕೆ ಸರ್ ಆ ಹೀರೇ ಬೆಳೆದಾಗ ಅದರಲ್ಲೇ ಲಾಭ ಸಿಕ್ತು ಸರ್ ನನಗೆ. ಆಗಸ್ಟ್ 29 ಶುಕ್ರವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಅಂಬಿಗರಹಳ್ಳಿಯ ದೇವರಾಜೇಗೌಡ ಅವರೊಂದಿಗೆ ಸಂದರ್ಶನ. ಸರ್, ಬೀಟೆ ಮರ ಸುತ್ತ ನಮ್ಮ ಬದುವಿನ ಸುತ್ತ ಬೀಟೆ ಮರ, ತೇಗದ ಮರ, ನೀಲಗಿರಿ ಮರ, ಆಮೇಲೆ ಬೇವು, ಮಾವು, ನೇರಳೆ, ಹಲಸು, ನುಗ್ಗೆ, ಗೋಡಂಬಿ, ಸಂಪಿಗೆ ಇವೆಲ್ಲ ಸುತ್ತ ನೆಟ್ಟಿದ್ದೀನಿ ಸರ್. ಅದಕ್ಕೆ ಪೆಂಕ್ಸ್ನು ಹಾಕಿದ್ದೀನಿ, ಅದರ ಒಳಗಡೆ ಇವೆ. ಆಮೇಲೆ ಸೀಬೆ ಗಿಡಗಳವೆ, ಆಮೇಲೆ ನಾಲ್ಕು ತೆಂಗಿನ ಮಧ್ಯೆ ಸೀಬೆ, ಸಪೋಟ, ದಾಳಿಂಬೆ. 30 ತಾರೀಕು ಶನಿವಾರ ಅರಿಶಿಣ ಬೆಳೆಯ ಸುಧಾರಿತ ತಳಿಗಳ ಬೀಜೋತ್ಪಾದನೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಚಾಮರಾಜನಗರ ತಾಲೂಕು